ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಎನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಮಹಿಳಾ ವಾಣಿ ಪಾಕ್ಷಿಕ ಗ್ರಾಮೀಣ ಮಹಿಳಾ ಕಾರ್ಯಕ್ರಮ. ಇಂದಿನ ಮಹಿಳಾ ವಾಣಿಯಲ್ಲಿ ಸ್ವ ಉದ್ಯೋಗವಾಗಿ ದೂಧ್ ಪೇಡ ತಯಾರಿ ಹಾಗೂ ಮಾರಾಟದ ಅನುಭವವನ್ನು ಹಂಚಿಕೊಳ್ಳಲಿದ್ದಾರೆ ಹೊನ್ನಾವರ ತಾಲೂಕು ಕಡ್ಲೆಯ ದೀಪಾ ಸುಬ್ರಹ್ಮಣ್ಯ ಭಟ್. ದೀಪಾ ಸುಬ್ರಹ್ಮಣ್ಯ ಭಟ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮ ಹಿನ್ನೆಲೆಯನ್ನ ನಮ್ಮ ಕೇಳುಗರಿಗೆ ಪರಿಚಯ ಮಾಡಿಕೊಡಿ. ನೀವು ಸ್ವಉದ್ಯೋಗವನ್ನ ಮಾಡಬೇಕು ಅಂತ ಹೇಗೆ ನಿರ್ಧಾರ ಮಾಡಿದ್ರಿ? ಬೇರೆ ಬೇರೆ ಉದ್ಯೋಗವನ್ನು ಆರಿಸಿಕೊಂಡು ಪೇಟೆ ಪಟ್ಟಣಕ್ಕೆ ಹೋಗುವಂತಹ ಜನರನ್ನ ನಾವು ನೋಡ್ತೀವಿ. ಈ ಸ್ವಉದ್ಯೋಗವನ್ನು ಮಾಡಬೇಕು ಅಂತ ನಿಮ್ಗೆ ಹೇಗೆ ಆಸಕ್ತಿ ಬಂತು? ಉದ್ಯೋಗ ಅಂದ್ರೆ ನಾ ಮದುವೆ ಮುಂಚೆಯಿಂದಾನು ಮಾಡ್ತಾ ಇದ್ದೀನಿ ಸರ್. ಇದು ಮದುವೆ ಮುಂಚೆಯಿಂದ ನಮ್ಮನೆಯವ್ರ ಜೊತೆ ಕೆಲ್ಸಕ್ಕೆ ನಾನು ಹೋಗದ್ದು. ಅಲ್ಲೇ ನಾವು ಇಷ್ಟಪಟ್ಟು ಲೋ ಮಾಡಿ ಮದುವೆ ಹಾಕೊಂಡು ಕಡೆ ಈ ಕೆಲಸನ ಮುಂದುವರ್ಸ್ಕೊಂಡು ಬಂದೆ. ನನ್ನ ಗಂಡನ ಜೊತೆ ಸಾಥಾಗಿ ಕಷ್ಟಕ್ಕೆ ಸುಖಕ್ಕೆಲ್ಲಾನು ಭಾಗಿಯಾಗಿ ನಾನು ಈ ಕೆಲಸ ಮುಂದುವರ್ಸ್ಕೊಂಡ್ ಬಂದಿದ್ದೀನಿ ಸರ್. ಮೂಲತಃ ನೀವು ಯಾವ ಊರಿನವರು? ನಾವು ಮೂಲತಃ ಕಡತಕದವರು. ಕಡತಕದವರು ಸರ್, ಹೊನ್ನಾವರದವರೇ ಸರ್. ನಾವು ಮೂಲತಃ ಅಂದ್ರೆ ನಮ್ಮನೆಯವರು ಅದ್ರ ಮುಂಚೆ ಎಲ್ಲ ಊರಲ್ಲಿ ಎಲ್ಲ ಬಾಡಿಗೆ ಇದ್ದಿದ್ರು. ಹೊನ್ನಾವರದಲ್ಲಿ ಬಾಡಿಗೆ ಇದ್ದಿದ್ರು. ನಾನು ಹೊನ್ನಾವರದವಳೆ ಮೂಲತಃ ತಾಯಿ ಮನೆ. ನಾನು ಅವ್ರ ಮನೆ ಕೆಲ್ಸಕ್ಕೆ ಹೋಗ್ತಿದ್ದೆ. 1 ವರ್ಷ ಕೆಲಸ ಮಾಡಿದ್ದೀನಿ ಸರ್ ನಾನು. ಅವ್ರ ನಂತರ ಅಲ್ಲೇ ಲವ್ ಆಯ್ತು ನಮ್ಗೆ. ಲವ್ ಆಗಿ ಹಂಗೆ ನಾವು ಹಾಸನಕ್ಕೆ ಸೆಟ್ಲ್ ಆದ್ವಿ. 3-4 ವರ್ಷ ಹಾಸನದಲ್ಲಿದ್ವಿ ಸರ್. ಹಾಸನದಿಂದ ಹಂಗೆ ಒಂದು ಮಗು ಹುಟ್ಟಿದ ತಕ್ಷಣ ಮತ್ತು ತಿರ್ಗಾ ನಮ್ಮ ಊರಿಗೆ ಬಂದ್ವಿ. ನಾವು ಇಲ್ಲಿ ಬಂದು ಮತ್ತೆ ಅದೇ ಬಿಸ್ನೆಸ್ಸೇ ಮುಂದುವರ್ಸ್ಕೊಂಡು ಹೋದ್ವಿ. ನಾವು ಅಲ್ಲೂ ಇದ್ದಾಗೂ ಇದೇ ಬಿಸ್ನೆಸ್ ಮಾಡಿದ್ವಿ. ನಾವು ಹಾಸನದಲ್ಲಿದ್ದಾಗ್ಲೂ ಇಲ್ಲೂ ಬಂದು ಇದೇ ಬಿಸ್ನೆಸ್ ಮಾಡಿದ್ವಿ. ಮಾಡೋ ನಮ್ಗೆ ಇದರಲ್ಲೇ ಎಲ್ಲ ಮಕ್ಕಳ ಶಿಕ್ಷಣ, ನಮ್ಮದು ಆರೋಗ್ಯದ ಬಗ್ಗೆ, ನಮ್ಮ ಹೋಗು ಬರೋದು, ಕಷ್ಟ ಸುಖ ಎಲ್ಲಾನು ಇದರಿಂದನೇ ನಮ್ಮ ಕೈಗೂಡು ಬಂದದ್ದು. ಮತ್ತು ಬೇರೆ ಯಾವ ಉದ್ಯೋಗ, ಬೇರೆ ಯಾವ ವ್ಯವಸಾಯದ್ದು, ತೋಟ, ಜಮೀನು ಏನೂ ಇರಲಿಲ್ಲ ನಮಗೆ. ಇದೇ ಬಿಸ್ನೆಸ್ಸೇ ನಮ್ಮ ಪಾಲಿಗೆ ದೇವರು. ಮತ್ತೇನಿಲ್ಲ ಸರ್, 3 ಮಕ್ಕಳಿದ್ದಾರೆ ನಂಗೆ. ಸರ್, ಈಗ ಈ ಸ್ವ ಉದ್ಯೋಗದ ಬಗ್ಗೆ ನೀವು ಮಾತನಾಡ್ತಾ ಇದ್ರಿ, ವಿಶೇಷವಾಗಿ ದೂಧ್ ಪೇಡ ಮಾಡುವಂತ ಒಂದು ಉದ್ಯಮವನ್ನ ನೀವು ಮಾಡ್ಕೊಂಡಿದ್ದೀರಿ ಹೇಳಿ. ಪ್ರಾರಂಭಿಕ ಹಂತಗಳಲ್ಲಿ ಹೇಗೆ ನಡೀತಾ ಇತ್ತು ಈ ದೂಧ್ ಪೇಡ ತಯಾರಿಯ ಒಂದು ಅನುಭವವನ್ನು ಪ್ರಾರಂಭಿಕ ಹಂತದಲ್ಲಿ ಹೇಳಿ, ಆಮೇಲೆ ಯಾವ ರೀತಿ ಸುಧಾರಣೆ ಮಾಡ್ಕೊಂಡ್ರಿ ಅಂತ ಹೇಳಿ. ಪ್ರಾರಂಭದ ಹಂತದಲ್ಲಿ ಅದೇ ಹಾಲನ್ನು ತಕೊಂಡು ನಾವು ಪೇಡ ಅನ್ನು ತಯಾರು ಮಾಡ್ತಿದ್ವಿ. ದಿನ ಮಿನಿಮಮ್ 25-30 ಲೀಟರ್ ಹಾಲು ತಗೊಂತಿದ್ವಿ. ನಾವು ಎಲ್ಲ ಮಾಡಿ ಎಲ್ಲ ಊರಿಗೂ ನಮ್ಮನೆಯವರು ಪ್ಯಾಕೆಟ್ ಹಾಲು ತಗೊಂಡು ಮಾಡ್ಕೊಂಡು ಎಲ್ಲ ಊರಿಗೆ ಹೋಗಿ ನಮ್ಮನೆಯವ್ರು ಪೇಡ ಮಾಡ್ಕೊಂಡು ಹಾಕಿ ಬರೋದಾಗಿತ್ತು. ಅದ್ರ ನಂತರ ಕ್ರಮೇಣವಾಗಿ ಮಾರ್ಕೆಟ್ ಎಲ್ಲ ಚೇಂಜಸ್ ಆಗ್ತಾ ಬಂದಂಗೆಲ್ಲ ಒಂದ್ ಸ್ವಲ್ಪ ಬದಲಾವಣೆ ಎಲ್ಲ ಆಯ್ತು ಬಿಸ್ನೆಸ್ ಅಲ್ಲಿ. ಒಂದ್ ಸ್ವಲ್ಪ ಮಾರ್ಕೆಟ್ ಅಲ್ಲೂ ಐಟಮ್ ರೇಟ್ ಹೆಚ್ಚಾದಂಗ ಒಂದ್ ಸ್ವಲ್ಪ ಪೇಡ ರೇಟ್, ಹಾಲಿನ ರೇಟ್ ಎಲ್ಲ ಜಾಸ್ತಿ ಆದಂಗ ನಾವು ಒಂದ್ ಸ್ವಲ್ಪ ಐಟಮ್ ರೇಟ್ ಜಾಸ್ತಿ ಮಾಡ್ತಾ ಬಂದ್ವಿ. ಅದ್ರ ನಂತರ ಮಾಡ್ಕೊಂಡು ಪೇಡ ಮಾಡ್ಕೊ ಬಂದ ನಂತರ ಎಲ್ಲ ಬಾಡಿಗೆ ಮನೇಲಿ ಉಳಿದು ನಮ್ಮನೆಯವ್ರ ಶೀಕ್ ಸಂಕಟಾಗಿ ಎಲ್ಲ ತುಂಬಾ ಅನಾಹುತಗಳನ್ನೆಲ್ಲ ಅನುಭವಿಸಿದೆ. ಅದ್ರ ನಂತರ ನಮ್ಮನೆಯವ್ರ ಡೆತ್ ಆದ್ರು, ಯಜಮಾನರ ಡೆತ್ ಆಗ 6 ವರ್ಷ ಆಗಿತ್ತು. 6 ವರ್ಷ ಆದ ನಂತರ 1 ವರ್ಷ ನಾನು ಬಿಸ್ನೆಸ್ ನಿಲ್ಸಿದೆ. ಅಂದ್ರೆ ನಂಗೆ ಕೈ ಸಾತಾಗ ಮಾಡೋಕೆ ಯಾರು ಒಬ್ರು ಜನಿಸ್ಬೇಕು, ಲೇಡೀಸ್ ತಗೊಂಡ್ರೆ ಆಗಲ್ಲ ಆ ಬಿಸ್ನೆಸ್ಗೆ, ಒಬ್ರು ಯಾರು ಜನಿಸ್ಬೇಕು ಅಂತೇಳಿ. ಅದ್ರ ಮುಂಚೆ ನಮ್ಮ ಮನೆಯವರು ಈ ಹುಡುಗನ ಮಾತಾಡಿದ್ರು. ಈ ಹುಡುಗನ ಮಾತಾಡಿದ ನಂತರ ಇವ್ ಕಾಲ್ ಮುಖಾಂತರ ನಮ್ಗೆ ಕಾಂಟ್ಯಾಕ್ಟ್ ಆದ. ನಿಮ್ಮ ಮನೆಯವ್ರು ಮಾತಾಡಿದ್ರು ಅಂತ ಅವ್ರಿಗೆ ನಮ್ಮ ಮನೆಯವ್ರ ಡೆತ್ ಆಗೋದು ಗೊತ್ತಿರಲಿಲ್ಲ ವಿಷಯ. ಆವಾಗ ನಾವೇ ಒಂದು ಸ್ವಲ್ಪ ವಿಚಾರ ಮಾಡ್ಕೊಂಡು ಇವ್ ನನ್ನ ಕೆಲಸ ತಗೊಂಡ್ವಿ. ತಗೊಂಡು ನನ್ನ ಬಿಸ್ನೆಸ್ ನಾ ಮುಂದುವರ್ಸ್ಬೇಕು ಅಂತ ನಂಗೆ ಹಠ. ಅಂದ್ರೆ ನಾನು ಯಾರ ಕಾಲ್ ಕೆಳಗೆ ಹೋಗಿ ಕೆಲಸ ಮಾಡಬೇಕು, ಯಾರು ಜೊತೆ ಕೆಲಸ ಮಾಡ್ಬೇಕು ಅಂತ ನನಗೆ ಆಸಕ್ತಿ ಇಲ್ಲ. ನನ್ನ ಗಂಡನ ಸ್ವಂತ ಕಾಲಲ್ಲಿ ನಾನು ನಿಲ್ಬೇಕು, ನಾನು ಸ್ವಂತ ದುಡ್ದು ನನ್ನ ಮಕ್ಕಳಿಗನ್ನು ಒಂದು ಒಳ್ಳೆ ಶಿಕ್ಷಣ ಕೊಡಬೇಕು ಅನ್ನೋದು ನನಗೊಂದು ತುಂಬ ಮನಸ್ಸಿತ್ತು ಸರ್. ಅದ್ರ ಸಲುವಾಗಿ ನನ್ನ ಬಿಸ್ನೆಸ್ಸೇ ಮುಂದುವರಿಸ್ಬೇಕು ಅನ್ನೋ ನಂಗೆ ಆಸೆ ಬಿಟ್ಟರೆ ಬೇರೆ ಏನೂ ಇಲ್ಲ. ಅಂದರೆ ನಾನು ಇದರಿಂದನೇ ಮುಂದೆ ಬಂದವಳು, ಕೊನೆವರೆಗೂ ನನ್ನ ಕೈಯಿಂದ ಆಗೋಷ್ಟು ದಿನ ನಾನು ಇದನ್ನೇ ಮುಂದುವರಿಸ್ಕೊಂಡು ಹೋಗ್ಬೇಕು ಅನ್ನೋ ಆ ಶಕ್ತಿ ನನ್ನಲ್ಲಿತ್ತು. ಅದಕ್ಕೆ ನಾವು ಪ್ರಾರಂಭಿಕ ಹಂತದಲ್ಲಿ 20-25 ಲೀಟರ್ ಹಾಲನ್ನು ನೀವು ಖರೀದಿ ಮಾಡಿ ದೂಧ್ ಪೇಡವನ್ನು ಮಾಡ್ತಾ ಇದ್ದೀರಿ ಅಂತ ಹೇಳಿದಿರಿ. ಹಾಲು ದೂಧ್ ಪೇಡವಾಗಿ ಪರಿವರ್ತನೆ ಆಗುವ ವಿವಿಧ ಹಂತಗಳು ಏನೇನು, ಏನೇನು ಮಾಡಬೇಕಾಗ್ತದೆ, ಏನೇನು ಸೇರಿಸಬೇಕಾಗ್ತದೆ ಹಾಲಿಗೆ? ಆದ್ರೆ ಏನಿಲ್ಲ ಸರ್, ಒಂದ್ ಸ್ವಲ್ಪ ಹಾಲು ಮಾಡಿ ಕೋವ ಮಾಡ್ಕೊಳ್ಳೋದು ನಾವು. ಅದಕ್ಕೆ ಒಂದ್ ಸ್ವಲ್ಪ ಅದಕ್ಕೆ ಒಂದು ಹಾಲನ್ನು ಕಾಯಿಸೋದು, ಒಂದ್ 5 ಲೀಟರ್ ಹಾಲಿಗೆ ಎಷ್ಟು ಪ್ರಮಾಣ ಸಕ್ಕರೆ ಬೇಕು ಅಷ್ಟು ಪ್ರಮಾಣ ಸಕ್ಕರೆ ಒಂದು ಲೆಕ್ಕಾಚಾರ ಹೇಳಿ ನೋಡು. 5 ಲೀಟರ್ ನೀವು ಹಾಲಿನಿಂದ ಒಂದು ದೂಧ್ ಪೇಡ ಮಾಡಬೇಕು ಅಂತ ಇಟ್ಕೊಳ್ಳಿ. 5 ಲೀಟರ್ ಹಾಲಿಗೆ ಒಂದ್ 3 ಕೆಜಿ ಸಕ್ಕರೆ ಮಿಶ್ರಣ ಮಾಡ್ತೀವಿ ಸರ್. ಮತ್ತೇನಿಲ್ಲ, ಒಂದ್ ಸ್ವಲ್ಪ ಯಾಲಕ್ಕಿ ಸ್ಮೆಲ್ ಈಗ ಹಾಕ್ತೀವಿ. ಮತ್ತೇನು ಮಿಕ್ಸ್ ಇಲ್ಲ ಸರ್ ನಮ್ ಪೇಡದಲ್ಲಿ, ಏನು ಕೆಮಿಕಲ್ಸ್ ಮಿಕ್ಸ್. ಹಾಲಿನಲ್ಲಿ ಕೆನೆ ಎಲ್ಲ ಬಂದ್ರೆ ಏನ್ ಮಾಡ್ತೀರಾ? ಕೆನೆನೂ ಅದಕ್ಕೆ ತಿರ್ಗಾ ಅದಕ್ಕೆ ಹಾಕೋದೇ ಹೌದು. ಇಲ್ಲ ಇಲ್ಲ, ತೆಗಿಯಕ್ಕಿಲ್ಲ. ತೆಗೆದ್ರೆ ಅದು ತುಪ್ಪದ ಅಂಶ ಇರುದಿಲ್ಲ, ಸ್ಮೆಲ್ ಇರುದಿಲ್ಲ, ಮತ್ ಪೇಡ ನೈಸ್ ಆಗಿ ಬರುದಿಲ್ಲ, ಸ್ಮೆಲ್ ಬರುದಿಲ್ಲ, ಒಡಿಯುತ್ತೆ. ಹಂಗಾಗಿ ತುಪ್ಪ ಅನ್ನೋದು ಕಾಸಬೇಕಾದ್ರೆ ನಾವು ಕೆನೆಯನ್ನು ತೆಗಿತೀವಿ ಲಾಸ್ಟ್. ಅದು ಪೇಡ ಮಾಡೋ ಟೈಮಲ್ಲಿ ಎಲ್ಲ ಮಿಕ್ಸಣ ಮಾಡಿ ಮತ್ತು ಪೇಡ ಮಾಡ್ತೀವಿ ಸರ್. ಅಂದ್ರೆ ಯಾವ್ದು ತೆಗೆದಿಟ್ಕೊಳ್ಳಲ್ಲ. ಆ ತರ ಮಾಡ್ರೆ ಮಾತ್ರ ಪೇಡ ಚೆನ್ನಾಗಿ ಟೇಸ್ಟ್ ಬರುತ್ತೆ ಸರ್. ಈಗ ಸ್ಮೆಲ್ಗೆ ಅಂತ ಹೇಳಿ ಏಲಕ್ಕಿ ಮಾತ್ರ ಹಾಕುವಂತದ್ದು ಅಥವಾ ಲವಂಗ ಜಾಯಿಕಾಯಿ ಅಂತದೆಲ್ಲ? ಏನಿಲ್ಲ ಸರ್, ಬರೀ ಏಲಕ್ಕಿ ಒಂದೇ ನಾವು ಮಿಶ್ರಣ. ಅದು ಎಷ್ಟು ಪ್ರಮಾಣ ಬೇಕಾಗ್ತದೆ ಅಂದ್ರೆ? ಪ್ರಮಾಣ ಅಂದ್ರೆ ಒಂದೇನಿಲ್ಲ, ಒಂದ್ 5 ಕೆಜಿ ಹಾದಕ್ಕೆ ನಾವು ಮಿನಿಮಮ್ ಒಂದ್ 10-15 ಏಲಕ್ಕಿ ಹಾಕ್ತಿವಿ ಸರ್. 10-15 ಪೀಸ್ ಪೌಡರ್ ಮಾಡಿ ಜಪ್ ಹಾಕ್ತಿವಿ ಅದ್ರ. ಅದ್ ಹಾಕ ನಂತರ ಪೇಡ ಸ್ಮೆಲ್ ಮತ್ತು ರುಚಿನೂ ಬೇರೆ ತರ ಚೇಂಜಸ್ ಆಗುತ್ತೆ ಅದ್ರಲ್ಲಿ. ಏಲಕ್ಕಿಯಲ್ಲಿ ಟೇಸ್ಟ್ ಎಲ್ಲ ಚೇಂಜ್ ಕೊಡುತ್ತೆ ಅದು. ಈಗ ಪ್ರಾರಂಭಿಕ ಹಂತದಲ್ಲಿ ಸೌದೆ ಒಲೆಯಲ್ಲಿ ಕೂಡ ನೀವು ಮಾಡಿದ್ದೀರಿ? ಸೌದೆ ಒಲೆಯಲ್ಲೇ ಮಾಡಿದ್ದೀನಿ ಸರ್. ಸ್ವಲ್ಪ ದಿನಗಳನ್ನ ಜ್ಞಾಪಿಸಿಕೊಳ್ಳಿ ಅಂದ್ರೆ ಅವಾಗೆಲ್ಲ ಸೌದೆಲೆ ಮಾಡುದು, ಹಾಲು ಕಾಸೋದು, ಸೌದೆಲೆ ಮಾಡುದು ತುಂಬಾ ಕಷ್ಟಪಟ್ಟಿದ್ದೀನಿ. ಅವಾಗ ಸೌದೆ ಬೆಟ್ಟಕ್ಕೆ ಹೋಗ್ತಾರೆ, ಅಲ್ಯೂಮಿನಿಯಂ ಪಾತ್ರ ಇರ್ತದೆ, ಅಲ್ಯೂಮಿನಿಯಂ ತಪ್ಪಲೆ ಎಲ್ಲ ಇತ್ತು. ಬೆಟ್ಟಕ್ಕೆ ಹೋಗಿ ಕಟ್ಟಿಗೆ ತಂದು ಹಾಲು ಕಾಸಿ, ಮಕ್ಕಳೆಲ್ಲ ಸಣ್ಣ ಸಣ್ಣ ಇದ್ರು, ಅವ್ರಿಗೂ ಶಿಕ್ಷಣ ಕೊಡ್ಬೇಕು, ಅವ್ರು 3 ಮಕ್ಕಳಿಗೆ ನೋಡ್ಕೊಳ್ಬೇಕು, ಬೆಡ ಕಾಸ್ಬೇಕು. ಬೆಳಗ್ಗೆ 5 ಗಂಟೆಗೆ ಎದ್ದು ಹಾಲು ಬರ್ತಿತ್ತು, ಬೆಳಗ್ಗೆ 5 ಗಂಟೆಗೆ ಹಾಲು ಬಂದ ನಂತರ ಬೆಳಗ್ಗೆ 5 ಗಂಟೆಗೆ ಎದ್ಕೊಂಡು ಹಾಲು ಕಾಸಿ ಹಾಲನ್ನು ಕೆನೆ ಮಾಡ್ಕೊಳ್ಬೇಕು, ಎಲ್ಲಾನು ಮೊದ್ಲೆ ಕೋವ ಮಾಡ್ಕೊಳ್ಬೇಕು. ಕೋವ ಮಾಡಾದ ನಂತರ ಮಕ್ಕಳಿಗೆಲ್ಲ ಶಾಲೆಗೆಲ್ಲ ಕಳಿಸಿ 8-9 ಗಂಟೆ ನಂತರ ನನ್ನ ಪೇಡ ಕೆಲಸ ನನ್ನ ಗಂಡಿನ ಜೊತೆ ಸಾಧ್ ಕೊಡ್ತಿದ್ದೆ. ನಾನು ನಮ್ಮ ಮನೆಯವ್ರ ಶೇರ್ 5 ಗಂಟೆಗೆ ಅವ್ರಿಗೆ ಪೇಡ ಲೈನಿಗೆ ಹೋಗೋಕೆ ರೆಡಿ ಮಾಡ್ಕೊಡ್ಬೇಕು. ಮತ್ತೆ ನಾನು 5 ಗಂಟೆಗೆ ಅವ್ರು ಲೈನಿಗೆ ಹೋಗಿ ಬರ್ತಾರೆ ನಮ್ಮ ಮನೆಯವರು. ಅದ್ರ ನಂತರ ಎಲ್ಲ ಕೆಲಸ ಮುಗಿಸ್ಕೊಂಡು ನಮ್ಮ ಕೆಲಸಕ್ಕೆ ನಾವು ಭಾಗಿಯಾಗ್ತಿದ್ವಿ. ನಮ್ಮ ಅತ್ತೆ ಇದ್ದಿದ್ರು ಒಂದು ಸ್ವಲ್ಪ ನಮ್ಮ ಜೊತೆ, ಅವ್ರು ಏಜಾಗ ಅವ್ರದ್ದು ಎತ್ತಾದ್ರು. ಅದ್ರ ನಂತರ ನಾನು ನನ್ನ ಗಂಡನೇ ಮುಂದುವರ್ಸ್ಕೊಂಡು ಬಂದ್ವಿ. ಅನಂತರ ಮಕ್ಕಳೆಲ್ಲ ಒಂದು ಸ್ವಲ್ಪ ಟೈಮ್ ಪಾಸಲ್ಲಿ ಇದ್ರೆ ಬರ್ತಾರೆ ನನ್ನ ಜೊತೆ ಸಾಥ್ ಕೊಡ್ತಾರೆ, ಇಲ್ಲ ಅಂತೇಳಿಲ್ಲ. ಈಗ ಅವರು ಸ್ವಂತ ಕೆಲಸಕ್ಕೆ ಸೇರ್ಕೊಂಡಾರೆ ಎಲ್ಲನೂ. ಅದು ನನ್ನ ಗಂಡನ ಕೆಲಸನ ಬಿಡಬಾರ್ದು ಅನ್ನೋದು ನಂದಿದು. ಅವ್ರ ಮಕ್ಕಳು ಯಾವ ಕೆಲಸಕ್ಕೆ ಸೇರಿದ್ರು ನನ್ನ ಗಂಡನ ಕೆಲಸ ನನ್ನ ಕೈ ಕಾಲಿಗೆ ತೋಳಿ ಬಲ ಇರೋಷ್ಟು ದಿನ ನಾನು ದುಡಿಬೇಕು ಅನ್ನೋದು ನನ್ನಲ್ಲಿ ಆಸಕ್ತಿ ಸರ್, ಬಿಡಬಾರ್ದು ಅಂತೇಳಿ. ಈಗ ಮೊದಲಿನೆಲ್ಲ 20-25 ಲೀಟರ್ ಹಾಲು ತಗೊಂಡು ನೀವು ಮಾಡ್ತಾ ಇದ್ದಂಥವ್ರು, ಈಗಲೂ ಕೂಡ ಪ್ರಮಾಣದಲ್ಲಿ ಜಾಸ್ತಿ ಆಗಿದೆ, ಈಗೇನ ಪ್ರಮಾಣ ಎಷ್ಟು? ಅಲ್ಲ, ಈಗ ಒಂದ್ ಸ್ವಲ್ಪ ಪ್ರಮಾಣ ಕಡಿಮೆ ಆಗಿದೆ ಪೇಡ ಮಾಡುದು. ಆಗಿನಷ್ಟೇ ಗಳಿಸ್ದಷ್ಟೇ ದುಡ್ಡು ಈಗ ಗಳಿಸ್ತಾ ಇದ್ದೀನಿ ಸರ್. ರೇಟ್ ಜಾಸ್ತಿ ಆಗಿದೆ. ಹಂಗಂತ ತಿಳ್ಕೊಂಡು ಏನು ಆಗಷ್ಟು ಪೇಡ ಮಾಡ್ತಿದ್ದೆ ನಾನು ಹಾಲು ತಂದು, ಈಗ ಪೇಡ ಮಾಡೋದು ಕಡಿಮೆ ಅಂತ ತಿಳ್ಕೊಂಡಿಲ್ಲ. ಆಗ ಗಳಿಸ್ದಷ್ಟಕ್ಕಿಂತ ಒಂದ್ ಸ್ವಲ್ಪ ಜಾಸ್ತಿ ಮಟ್ಟಕ್ಕೆ ಇದ್ದೀನಿ ಸರ್. ಈಗ ಆಗಿನಕಿಂತ ಈಗಿನ ಮಟ್ಟ ಜಾಸ್ತಿ ಇದೆ. ಈಗ ಮಾರ್ಕೆಟಲ್ಲೆಲ್ಲ ಐಟಮ್ ರೇಟ್ ಜಾಸ್ತಿ ಆದಂಗೆ ಪೇಡ ರೇಟ್ ಜಾಸ್ತಿ ಇದೆ. ಹಾಗಾಗಿ ಈಗ ಊರಿನಲ್ಲೆಲ್ಲ ಈ ಹಸುವಿನ ಹಾಲು ಅಂತ ಕೊಡ್ತಾರಲ್ಲ, ಆ ಹಾಲನ್ನು ಉಪಯೋಗಿಸಿ ಮಾಡುವುದು ಇದೆಯೋ ಅಥವಾ ಪ್ಯಾಕೆಟ್ ಹಾಲು ಅಥವಾ ಪೌಡರ್ ಹೇಗೆ? ಇಲ್ಲ, ನಾವು ಕೋವ ತರ್ಸ್ತೀವಿ ಸರ್. ಬೆಂಗಳೂರಿಂದ ಕೋವ ತರ್ಸ್ತೀವಿ. ಇಲ್ಲ, ಹಾಲು ಉಪಯೋಗಿಸ್ತಾ ಇಲ್ಲ ಸರ್. ಈಗ ಒಂದ್ 10 ವರ್ಷದಿಂದ ಹಾಲು ಉಪಯೋಗಿಸ್ತಾ ಇಲ್ಲ ನಮ್ಗೆ. ಏನ್ ವ್ಯತ್ಯಾಸ ಇದೆ ಅದ್ರಲ್ಲಿ? ಈಗ ಪ್ಯಾಕೆಟ್ ಹಾಲು ಅಥವಾ ಹಸುವಿನ ಹಾಲು ಅಥವಾ ಕೋವನ್ನು ಉಪಯೋಗಿಸೋದಿದ್ರೆ ಏನು ವ್ಯತ್ಯಾಸ? ಏನಿಲ್ಲ ಸರ್. ಅದೊಂದ್ರೆ ಕೋವ ಅಂದ್ರೆ ಅವರೇ ಕಾಸು ರೆಡಿ ಆಗಿ ಬರುತ್ತೆ. ಆ ಕೋವಕ್ಕೆ ನಾವು ಸಕ್ಕರೆಯನ್ನ ಹಾಕಿ ಮಿಶ್ರಣ ಮಾಡಿ ಪೇಡ ಮಾಡ್ಬಿಟ್ರಾಯ್ತು. ಆ ಕೋವಕ್ಕೆ ಏನಾದ್ರೂ ಮತ್ತೆ ನೀರು ಸೇರಿಸಬೇಕು? ನೀರು ಒಂದ್ ಸ್ವಲ್ಪ 1/2 ಲೀಟರ್ ಅಷ್ಟು ನೀರು ಮಿಶ್ರಣ ಕೊಡ್ಬೇಕು. ಕೊಡದೇ ಇದ್ರೆ ಸಕ್ಕರೆ ಕೊಡೋದಿಲ್ಲ. ಸಕ್ಕರೆ ಕರಡಿದ ತಕ್ಷಣನೇ ಕೋವ ಹಾಕ್ಬಿಟ್ರೆ ಆಯ್ತು. ಮೊದ್ಲೇ ಆದ್ರೂ ಹಾಲಿನ ನೀರಿನ ಅಂಶಕ್ಕೆ ಹಾಲಿನ ಔಷಧದಲ್ಲಿ ಮಿಕ್ಸ್ ಆಗಿ ಸಕ್ಕರೆ ಕರಡು ಬರ್ತಿತ್ತು. ಹಂಗಾಗಿ ಅವಾಗ ಹಾಲಿಂದನೂ ಮಾಡ್ತಿದ್ವಿ. ಈ ಕೋವ ವ್ಯತ್ಯಾಸ ಏನಿಲ್ಲ ಅಂದ್ರೆ ಈಗ ನಾವು ಹಾಲನ್ನು ಕೆನೆ ಮಾಡೋ ಅವಶ್ಯಕತೆ ಇಲ್ಲ, ಈಗ ರೆಡಿ ಆಗಿ ಬರುತ್ತೆ ಅಲ್ಲಿಂದನೇ. ಅವಾಗ ನಾವೇ ಕಾಸು ನಾವೇ ರೆಡಿ ಮಾಡೋದಾಗಿತ್ತು. ಈಗ ದೂಧ್ ಪೇಡ ರೆಡಿ ಆಗುವ ಒಂದು ವಿವಿಧ ಹಂತಗಳನ್ನ ಹೇಳಿ. ಈಗ ಕೋವ ನೀವು ಹಾಲನ್ನ ಹಾಕ್ತೀರಿ ಅಥವಾ ಕೋವ ಪೌಡರ್ಗೆ ಪೌಡರ್ ಹಾಕಿ ಏಲಕ್ಕಿ ಪುಡಿ ಹಾಕ್ತೀರಿ, ಸಕ್ಕರೆ ಹಾಕ್ತೀರಿ, ಎಲ್ಲ ಹಾಕ್ತೀರಿ, ಕಲಸಿ ಅದು ಹಿಟ್ಟು ಆದ ನಂತರ ಅದನ್ನ ಬೇಯಿಸೋದು ಹೇಗೆ? ಅದರ ಒಂದು ಬೇರೆ ಬೇರೆ ಗಾತ್ರದಲ್ಲಿ ಮಾಡ್ತೀರಾ ಅಥವಾ ಶೇಪ್ ಅಲ್ಲಿ ಮಾಡ್ತೀರಾ ಹೇಗೆ? ಏನಿಲ್ಲ, ಅದೇ ಹಾಲು ಸಕ್ಕರೆಯನ್ನ ಹಾಕಿ ಕೋವ ಹಾಕಿ ಕಾಸು ಆದ ನಂತರ ಅದು ಒಂದ್ ಹದ ಪ್ರಮಾಣಕ್ಕೆ ಬರುತ್ತೆ. ಅಂದ್ರೆ ಅದು ಗೊತ್ತಾಗುದು ಹೆಂಗಂದ್ರೆ ಅದ್ ನಾವು ಸೋಟೆ ಎತ್ತಿ ಮೇಲೆ ನೋಡ್ತೀವಿ, ತಪ್ಪಲಿಗೆ ಅದು ಅಂಟಿದ ಕೂಡಲೇ ನಮ್ಗೆ ಒಂದ್ ಹದ ಬಂತು ಈ ಪಾಕ ಈ ಹದಕ್ಕೀಗ ಅಂತೇಳಿ ಗೊತ್ತಾದ ಕೂಡ ನೆನ್ಸ್ ಬಿಡ್ತೀವಿ ಗ್ಯಾಸ್. ನೆನ್ಸಿದ ನಂತರ ಅದಕ್ಕೆ ಏಲಕ್ಕಿ ಪೌಡರ್ ಹಾಕ್ತಿವಿ. ಅದ್ರ ನಂತರ ನೆನ್ಸಿದ ನಂತರ ಗ್ಯಾಸ್ ಅನ್ನು. ಅದ್ರ ನಂತರ ಅದು ತಿಕ್ಕಿ ತಿಕ್ಕಿ ಅದ ಹೊಡೆದು ಹೊಡೆದು ಹೊಡೆದು ದಪ್ಪ ಆಗುತ್ತೆ. ಅವಾಗ ತಪ್ಪಲೆಗೆಲ್ಲ ಅಂಟ್ಕೊಳ್ಳುತ್ತೆ. ಅದು ಅಂಟ್ಕೊಂಡ ನಂತರ ಮತ್ತೆ ಕೆರೆಸ್ಕೊಂತೀವಿ ಚಾಕುವಿಂದ ಕ್ಲೀನಾಗಿ ಕಳ್ಕೊಂಡು ಮತ್ತೆ ಅದು ಮುಟ್ಟು ನೋಡ್ತೀವಿ ನಾವು ಕಟ್ಟು ಪ್ರಮಾಣಕ್ಕೆ ಬಂತ, ಈಗ ನಮಗೆ ಅಂಟಾಗಿ ಬರಬೇಕು ಅದು ಅಂಟಾಗಿ ಬಂತ ನೋಡ್ತೀವಿ. ಇಲ್ಲ ಒಂದು ಸ್ವಲ್ಪ ಪಾಕ ಏರ್ ಹದಕ್ಕೆ ಹೋಗಿದೆ ಅಂತ ಹೇಳಾದ್ರೆ ಒಂದು ಸ್ವಲ್ಪ ಹಾಲು ಮಿಕ್ಸ್ ಮಾಡ್ತೀವಿ ಅದಕ್ಕೆ ಮತ್ತು ಅಂದ್ರೆ ಒಂದು ಹದಕ್ಕೆ ತಕ್ಕೊಳ್ಳೋಕೆ ಹಾಲು ಮಿಕ್ಸ್ ಮಾಡಿ ಹದ ಮಾಡ್ಕೊಂಡು. ಇಲ್ಲ ನಾವು ಇಳಿಸೋದು ಹದ ಒಂದೇ ನಮ್ಮನೆಯಲ್ಲಿ ಬಂದಿದೆ ಕಟ್ಟುಕ್ಕೇನು ಪ್ರಾಬ್ಲಮ್ ಇಲ್ಲ ಅಂದಾಗ ಕಟ್ಟುಕ್ಕೆ ತಗೊಂಡೋಗ್ತೀವಿ. ಅಂದ್ರೆ ಮಾಡೋ ಹಂತದಲ್ಲಿ ನೀರು ಥರ ಇರುತ್ತೆ, ಕಡೆ ಎರಡನೇ ಹಂತದಲ್ಲಿ ಒಂಥರ ಪೈಸ್ ಥರ ಆಕೃತಿಯಲ್ಲಿ ಬರುತ್ತೆ ಹದ, ಮೂರನೇ ಹಂತದಲ್ಲಿ ಒಂಥರ ಉಂಡೆ ಥರ ಆಗುತ್ತೆ ಅಂದ್ರೆ ಪೌಡರ್ ಥರ ಆಗಿ ಕಡೆ ಕಟ್ಟಿ ನಾವು ಬಿಸಿ ಬಿಸಿ ಇರೋಕರ ನುರಿದು ನಮ್ಗೊಂದು ಎಷ್ಟು ಗಾತ್ರದಲ್ಲಿ ಬೇಕೋ ಆ ಗಾತ್ರದಲ್ಲಿ ಉಂಡೆ ಮಾಡ್ಕೊಂಡು ನಾವು ಕೈಯಿಂದನೇ ಕಟ್ಟಿ ಇಡ್ತೀವಿ. ನಮ್ದು ಲಾಸ್ಟ್ ಫಸ್ಟಿಂದ ಲಾಸ್ಟ್ ಫಿನಿಶಿಂಗ್ ಆಗೋರ್ಗೆ ಅಲ್ಲಿ ಒಣಗೋ ಇರುತ್ತೆ ಅದೆಲ್ಲನು. ಒಣಗಿದ ತಕ್ಷಣ ಒಂದು 200 grams ಲೆಕ್ಕ ಅಂತೇಳಿ ಪ್ಯಾಕೆಟ್ ತೂಕ ಮಾಡಿ ಪ್ಯಾಕಿಂಗ್ ಮಾಡ್ಬಿಡ್ತೀವಿ. ಡಬಲ್ ಪ್ಯಾಕಿಂಗ್ ನಮ್ದು ಅದೆಲ್ಲನು. ಈಗ ಈ ದೂಧ್ ಪಡೆ ಎಲ್ಲವೂ ಕೂಡ ಒಂದೇ ಶೇಪ್ ಅಲ್ಲಿ ಒಂದೇ ಗಾತ್ರದಲ್ಲಿ ಒಂದೇ ತೂಕದಲ್ಲಿ ಇರ್ತಾವ? ಹೆಚ್ಚು ಕಮ್ಮಿ ಆಗ್ತದೆ? ಇಲ್ಲ ಸರ್, ಗಾತ್ರ ಒಂದೇ ಇರುತ್ತೆ. ಅದ್ರಲ್ಲಿ ಒಂದು ಚೂರ್ ಮಿಸ್ಟೇಕ್ ಏನಂದ್ರೆ ಒಂದ್ ಚೂರ್ ಗಾತ್ರ ಹೆಚ್ಚು ಕಡಿಮೆ ಆಗ್ಲಕ್ಕು, ವೇಟ್ ಅಂತೂ ಕಡಿಮೆ ಆಗಲ್ಲ ಸರ್. ವೇಟ್ 200 grams ಇದೆ. ಮತ್ತು ಕಲರ್ ಒಂದೇ ವೈಟ್ ಕಲರ್ ಇದೆ, ಕಲರ್ ಚೇಂಜ್ ಆಗಲ್ಲ ನಮ್ ಪೇಡ, ಕಲರ್ ವೈಟ್ ಪೇಡನೇ. ಮತ್ತು ಗಾತ್ರ ಒಂಚೂರು ಹೆಚ್ಚು ಕಡಿಮೆ ಆದ್ರೂ ತೂಕ ಅಂತೂ ಹೆಚ್ಚು ಕಡಿಮೆ ಆಗಲ್ಲ ಸರ್. 200 grams ಅಂದ್ರೆ 200 grams ಪೇಡ. ಅದು ಚಪ್ಪಡಿ ಆಗಿರ್ತದೆ, ರೌಂಡ್ ಆಗಿರುತ್ತೆ, ರೌಂಡ್ ಅಲ್ಲಿ ಇರುತ್ತೆ, ರೌಂಡ್ ಅಲ್ಲಿ ಇರುತ್ತೆ, ಧಾರವಾಡ ಪೇಡ ಇದ್ದಾಗ ರೌಂಡ್ ಶೇಪ್ ಅಲ್ಲಿ ಇರುತ್ತೆ ಸರ್. ಅದಕ್ಕೆ ಮೇಲ್ಗಡೆ ಏನಾದ್ರೂ ಸಕ್ಕರೆ ಅಂತ ಉದುರಿಸೋದಿದೆಯಾ? ಏನೂ ಇಲ್ಲ ಸರ್, ಏನೂ ಇಲ್ಲ. ನಾವು ಕಟ್ಟಬೇಕಾದ್ರೆ ಸ್ವಲ್ಪ ತುಪ್ಪ ಮಿಕ್ಸ್ ಮಾಡಿ ಕಟ್ತೀವಿ, ಮತ್ತೊಂಚೂರು ನೈಸ್ ಬರ್ಲಿ, ಚೆನ್ನಾಗಿ ಸ್ಮೆಲ್ ಬರ್ಲಿ ಪೇಡ ಇಲ್ಲ ಅಂತೇಳಿ. ನಮ್ ಪೇಡ ಯಾಲಕ್ಕಿ ತುಪ್ಪದಲ್ಲೇ ಒಂದು ಫೇಮಸ್ ಇದೆ ಸರ್ ನಮ್ ಪೇಡ. ಈಗ ಬಾಣಲಿಯಲ್ಲಿ ಕಾಸಿದ ನಂತರ ಮತ್ತೆ ಪುನಃ ಬೇಯಿಸ್ಲಿಂಗ್ ಅಂತ ಇಲ್ಲ? ಇಲ್ಲ ಇಲ್ಲ, ಏನೇನು ಇಲ್ಲ ಸರ್. ಬಾಂಡ್ಲಿಯಲ್ಲಿ ಕಾಸಾದ ನಂತರ ಹದ ಮಾಡ್ಕೊಂಡು ತಕೊಂಡು ಕಟ್ಟೋದೇ ನಾವು. ಬಿಸಿ ಬಿಸಿ ಇರ್ಬೇಕಾದ್ರೆ ಕಟ್ಟಬೇಕು. ಪ್ಯಾಕಿಂಗ್ ಬಗ್ಗೆ ಹೇಳಿ, ಯಾವ ರೀತಿ ಪ್ಯಾಕ್ ಮಾಡ್ತೀವಿ? ಈಗ 200 gram ಪ್ಯಾಕೆಟ್ ಅಂತ ಹೌದು, 200 grams ಬೇಕು ಅಂತ ತಕ್ಕಡಿಯಲ್ಲಿ ಇಟ್ಟು ತೂಕ ಮಾಡ್ತೀವಿ. ತೂಕ ಮಾಡೋದು ಕೂಡ ಸಿಂಗಲ್ ಪ್ಯಾಕಿಂಗ್ ಒಂದ್ ಸರಿ ಮಾಡ್ಕೊಂತೀವಿ. ನೆಕ್ಸ್ಟ್ ಅದ್ ಲೇಬಲ್ ಹಾಕ್ಬೇಕು ನಾವು. ಲೇಬಲ್ ಹಾಕ್ಬೇಕಾದ್ರೆ ಮತ್ತೊಂದು ಕವರ್ ಹಾಕ್ತಿವಿ. ಏನ್ ಲೇಬಲ್ ಹಾಕೊಡ್ತೀರಿ ನೀವು ಅಂದ್ರೆ? ಅದ್ರಲ್ಲಿ ನಮ್ದು ಪ್ಯಾಡ್ ಅದ್ದು ಎಷ್ಟು ಇಯರ್ಸ್ ಇಂದ ಮಾಡ್ತಾ ಇದೀವಿ ಅಂತ ಹೇಳಿದೆ. ಮತ್ತೊಂದು ದನದ ಚಿತ್ರ ಇದೆ, ಬ್ರ್ಯಾಂಡ್ ಇದೆಯಾ? ಹೌದು, ಬ್ರ್ಯಾಂಡ್ ಇದೆ. ಅದ್ರಲ್ಲಿ ನಮ್ದು ಎಷ್ಟು ದಿನ ಬರುತ್ತೆ ಆ ಪ್ಯಾಡ ಅಂತೇಳಿದೆ, ಎಷ್ಟು ವೇಟ್ ಇದೆ ಅಂತೇಳಿದೆ, ಏನೇನ್ ಮಿಶ್ರಣ ಇದೆ ಅದಕ್ಕೆ ಪ್ಯಾಡದಲ್ಲಿ ಅಂತೇಳಿದೆ, ಎಷ್ಟು ಗ್ರಾಮ್ಸ್ ಇದೆ ಅಂತೇಳಿದೆ. ನಮ್ಮ ಊರಿನ ಹೆಸರು ಇದೆ ನಮ್ದೊಂದು. ಡೇಟ್ ಅದ, ಡೇಟ್ ಸೀಲ್ ಹೊಡಿತೀವಿ ನಾವು. 10 days ಮಿನಿಮಮ್ ಟೈಮ್ ಅದು. 10 days ನಂತರ ಸೇಲ್ ಆಗಿಲ್ಲ ಅಂದ್ರೆ ರಿಟರ್ನ್ ಇದೆ ಸರ್ ನಮ್ಮ ಪೇಡ. ರಿಟರ್ನ್ ತಗೊಂಡಾಗ ನಾವು ಅವ್ರಿಗೆ ಬೇರೆ ಪೇಡ ಕೊಟ್ಟು ಬರ್ತೀವಿ. ರಿಟರ್ನ್ ಇದ್ದ ನಾವ್ ಏನಾದ್ರು ದನಕ್ಕಿನ್ನ ಕೊಡ್ತೀವಿ ಅದನ್ನು. ಅಂದ್ರೆ ಆ ಕಚ್ಚಲ್ಲಿ ಮಿಕ್ಸ್ ಮಾಡಿ ಕೊಡ್ತೀವಿ ದನಕ್ಕೆ ಅಂದ್ರೆ. ಮತ್ತು ಮಿಕ್ಸರ್ನ ಮಾಡಲ್ಲ ನಮ್ಮ ಪೇಡದಲ್ಲಿ. ನಾನು ಇವತ್ತಿನವರೆಗೂ ಏನು ಮಿಕ್ಸರ್ನ ಮಾಡ್ಲಿಲ್ಲ ಸರ್. ಆಮೇಲೆ ಹಾ, ಮಾರಾಟ ಮಾಡುವಂತಹ ಒಂದು ಸಂದರ್ಭದಲ್ಲಿ ಮನೆ ಮನೆಗೆ ಮಾರಾಟ ಮಾಡುವಂತಹದ್ದು ಅಥವಾ ಬೇಕರಿ ಅಥವಾ ಹೋಟೆಲ್ಗಳಿಗೆ ಮಾರಾಟ ಮಾಡುವಂತಹದ್ದು ಅಥವಾ ಫಂಕ್ಷನ್ಗಳಿಗೆ ಮಾರಾಟ ಮಾಡುವಂತದ್ದು ಹೇಗಿದೆ? ಇಲ್ಲ, ಬೇಕರಿಗಳಿಗೆ ಮಾರಾಟ ನಮ್ದು, ಮನೆ ಮನೆಗೆ ಮಾರಾಟ ಏನಿಲ್ಲ. ಬೇಕರಿಗಳಿಗೆ ಹೋಗಿ ನಾವು ವಾರ ವಾರ ಒಂದು ಲೈನ್ ಅಂತೇಳಿ ಇರುತ್ತೆ ನಮ್ದು. ಆ ವಾರ ವಾರ ಲೈನ್ ಮುಗಿಸ್ಕೊಂಡು ಬಂದ್ರಾಯ್ತು. ಮತ್ತು ಫಂಕ್ಷನ್ಗಳಿಗೆಲ್ಲ ನಂಬರ್ ಇದ್ರೆ ಕಾಲ್ ಮಾಡಿ ಬೇಕರಿಗಳ ಮುಖಾಂತರ ನಂಬರ್ ತಗೊಂಡು ಕಾಲ್ ಮಾಡ್ತಾರೆ. ಏನಾರು ಮದುವೆ ಮುಂಜಿ ಈ ಥರ ಎಲ್ಲ ದೊಡ್ಡ ದೊಡ್ಡ ಫಂಕ್ಷನ್ನು ಈ ಇಲೆಕ್ಷನ್ ಟೈಮಲ್ಲಿ ರಿಜೆಕ್ಟ್ ಟೈಮಲ್ಲಿ ಏನಾರು ಆ ಥರದ್ದು ಏನಾರು ಇದ್ರೆ ಕಾಲ್ ಮಾಡ್ಕೊಂಡು ಹೇಳ್ತಾರೆ. ಅವಾಗ ಪ್ಯಾಡ ಟೇಸ್ಟ್ ಚೇಂಜ್ ಮಾಡಿಕೊಡು ಅಂತಾರೆ. ಅವಾಗ ನಾವು ಟೇಸ್ಟ್ ಚೇಂಜ್ ಮಾಡ್ಕೊಳ್ತೀವಿ. ಕೆಲವೊಂದು ಜನ ಮಾಮೂಲೇ ಅದನ್ನೇ ಅಡ್ಡಿಲ್ಲ ಅಂದ್ರೆ ಅದು ಮಾಡ್ಕೊಡ್ತೀವಿ. ಕೆಲವೊಂದು ಜನ ಸಕ್ಕರೆ ಕಡಿಮೆ ಹಾಕಿ ಕೋವ ಜಾಸ್ತಿ ಹಾಕಿ ಅಂದಾಗ ಅವಾಗ ಮಾಡ್ಕೊಡ್ತೀವಿ. ರೇಟು ಸ್ವಲ್ಪ ಜಾಸ್ತಿ ಇರುತ್ತೆ ಸರ್ ಅಂದ್ರೆ ಟೇಸ್ಟ್ ಚೇಂಜ್ ಮಾಡಿ ಅಂತಾರೆ. ಅವಾಗ ಗೋಡಂಬಿ ದ್ರಾಕ್ಷಿ ಆ ಥರದ್ದು ಮಿಕ್ಸ್ ಮಾಡಿ ಅಂದ್ರೆ ಅದನ್ನು ಮಿಕ್ಸ್ ಮಾಡ್ಕೊಡ್ತೀವಿ ನಾವು. ಆದರೆ ಶೇಪ್ ಚೇಂಜ್ ಮಾಡಿ ಅಂತಾರೆ ಕೆಲವೊಂದು ಜನ. ಸೈಜ್ ದೊಡ್ಡ ಮಾಡಿ ಅಚ್ಚಲ್ ಮಾಡಿಕೊಡಿ ಅಂತಾರೆ. ಅವಾಗೆಲ್ಲ ಫಂಕ್ಷನಿಗೆಲ್ಲ ಅಚ್ಚು ಮಾಡ್ಕೊಡ್ತೀವಿ. ಇಲ್ಲ ನಾರ್ಮಲ್ ಆದ್ರೆ ಅದಕ್ಕೆ ಬೇಕಾದ ಅಚ್ಚು ನಿಮ್ಮ ಹತ್ರ ಇದೆ? ಹೌದು, ಅಚ್ಚಿದೆ ಸರ್ ನಮ್ಮ ಹತ್ರ. ಅಚ್ಚಲ್ ಬೇಕಾದ್ರೆ ಅಚ್ಚಲ್ ಮಾಡ್ಕೊಡ್ತೀವಿ. ಇಲ್ಲ ನಾರ್ಮಲ್ ಪೀಸಸ್ ಸಾಕು ನಮ್ಗೆ, ಇದ್ರೆ ನಾರ್ಮಲೇ ಮಾಡ್ಕೊಡ್ತೀವಿ ಸರ್ ನಾವು. ಈಗ ಟೇಸ್ಟ್ ನಲ್ಲಿ ಬದಲಾವಣೆ ಮಾಡುದು ಅಂದ್ರೆ ಹೇಗೆ, ಯಾವ ರೀತಿ ಅದನ್ನ ಇಂಗ್ರೀಡಿಯೆಂಟ್ಸ್ ಎಲ್ಲ ಚೇಂಜ್ ಮಾಡಬೇಕಾಗ್ತದೆ? ಟೇಸ್ಟ್ ಅನ್ನೋದ್ರೆ ಸಕ್ಕರೆ ಒಂದ್ ಸ್ವಲ್ಪ ಕಡಿಮೆ ಹಾಕುದು, ಕೋವ ಅದೇ ಪ್ರಮಾಣ ಸಿಹಿ ಕಡಿಮೆ ಹಾಕ್ತಿವಿ. ಇಲ್ಲ ಬೇರೆ ಏನು ಮಿಕ್ಸ್ ಮಾಡಲ್ಲ. ಏಲಕ್ಕಿ ಮತ್ತು ಪ್ರಮಾಣ ಒಂದ್ ಸ್ವಲ್ಪ ಹೆಚ್ಚಾಗ್ತಿವಿ. ಮತ್ತು ದಿನ ಮಿನಿಮಮ್ ಹಾಕೋದಕ್ಕಿಂತ ಈಗ ಒಂದ್ 15 pieces ಏಲಕ್ಕಿ ಹಾಕ್ತಾ ಇದೀವಿ ಅಂದ್ರೆ ಒಂದ್ 20 pieces ಏಲಕ್ಕಿ ಹಾಕ್ತಿವಿ. ಮತ್ತು ಸಕ್ಕರೆ ಪ್ರಮಾಣ ಕಡಿಮೆ ಆಗುತ್ತೆ. ಈಗ 3 kg ಸಕ್ಕರೆ ಹಾಕೋಲ್ಲಿ ಒಂದ್ 2 kg ಹಾಕ್ತಿವಿ. ಕೋವದ ಪ್ರಮಾಣ 5 kg ಲೆಕ್ಕನೇ ಇರುತ್ತೆ ಅಂದ್ರೆ 5 liters ಹಾಲಿಗೆ 2 kg ಸಕ್ಕರೆ ಆಗುತ್ತೆ. ಅವಾಗ ಟೇಸ್ಟ್ ಚೇಂಜ್ ಆಗುತ್ತೆ ಮತ್ತು ತುಪ್ಪದ ಅಂಶನು ಚೆನ್ನಾಗಿ ಬರುತ್ತೆ. ಮತ್ತು ಅವಾಗ ಸಾಮಾನ್ಯ ಇಂಥ ಒಂದು ದೂಧ್ ಪೇಡವನ್ನು ಸ್ವ ಉದ್ಯೋಗವಾಗಿ ಮಾಡಬೇಕಾದ ಸಂದರ್ಭದಲ್ಲಿ ಎಷ್ಟು ಖರ್ಚು ಬರ್ತದೆ, ಇದರ ಒಂದು ಲೆಕ್ಕಾಚಾರ ಎಲ್ಲ ಹೇಗೆ? ನೀವು ಒಂದು 10 liters ಇಂದ ದೂಧ್ ಪೇಡ ಮಾಡಬೇಕು ಅಂದ್ರೆ ಎಷ್ಟು ಖರ್ಚು ಬರ್ತದೆ? ಒಂದು 10 liters ಇಂದ ದೂಧ್ ಪೇಡ ಮಾಡ್ಬೇಕಂದ್ರೆ ಹಾಲಿಗೆ ಮಿನಿಮಮ್ ರೇಟ್ ಎಷ್ಟಿದೆ? ಒಂದು ನಮ್ಗೊಂದು ಕೋವಾಕ್ಕೆ ರೇಟ್ 300-350 rupees ಇದೆಯಾ? ಒಂದು ಕೋವಾಲ್ ಬೇರೆ, ಕೋವಾ ನಮ್ದು 300 rupees kg. 1 kg ಕೋವಾ 1 kg ಕೋವಾದಲ್ಲಿ ಎಷ್ಟು ದೂಧ್ ಪೇಡ ಮಾಡಬಹುದು ಅಂದ್ರೆ 1 kg ಕೋವಾ 300 kg ಸಕ್ಕರೆ ಹಾಕಿದ್ರೆ ಸರ್ ನಮ್ಗೆ 24 packets ಪೇಡ ಬೀಳುತ್ತೆ ಸರ್. 24 packets ಪೇಡ ಬೀಳುತ್ತೆ ಸರ್ ನಮ್ಗೆ. 24 ಬಿದ್ರೆ ನಮ್ಗೆ ಅದರಲ್ಲಿ ಲೇಬಲ್ ಖರ್ಚು, ಕವರ್ ಖರ್ಚು, ಗ್ಯಾಸ್ ಖರ್ಚು, ಏಲಕ್ಕಿ ಖರ್ಚು, ಸಕ್ಕರೆ ಖರ್ಚು ಎಲ್ಲ ಹೋದ್ರು ನಮ್ಗೆ ಏನಿಲ್ಲ ಅಂದ್ರು ಅದ್ರಲ್ಲಿ 1,200 rupees ಅಂದ್ರು ನಮ್ಗದೊಂದು 500 ರೂಪಾಯಿ ಉಳಿದೇ ಉಳಿತೆ ಸರ್, ಒಂದು ಹದದಲ್ಲಿ 500 ರೂಪಾಯಿ ಉಳಿತೆ ಸರ್. ಏನು ತೊಂದ್ರೆ ಇಲ್ಲ, ಏನು ನಮ್ಗೆ ಲಾಸ್ ಅನ್ನೋದು ಕಾಣಲಿಲ್ಲ ಇವತ್ತಿನವರೆಗೂ ನಮ್ಮ ಬಿಸ್ನೆಸ್, ಅದಕ್ಕೆ ಮುಂದುವರಿಸಬೇಕು ಅನ್ನೋ ನನ್ನ ಆಸಕ್ತಿ ಸರ್. ಈಗ ವರ್ಷದ 365 ದಿವಸ ಒಂದೇ ರೀತಿ ಬೇಡಿಕೆ ಇರ್ತದೋ ಅಥವಾ ಅದರಲ್ಲಿ ಏನಾದ್ರು ಹೆಚ್ಚು ಕಮ್ಮಿ ಆಗ್ತದೆ? ಇಲ್ಲ, ಒಂದು ಸ್ವಲ್ಪ ಮಾರ್ಕೆಟ್ ಏರುಪೇರೆ ಆಗುತ್ತೆ, ಅಂದ್ರೆ ಇಂತಿಂಥ ಮಾಸಗಳಲ್ಲೆಲ್ಲ ಒಂದು ಸ್ವಲ್ಪ ಬಿಸ್ನೆಸ್ ಡಲ್ ಆಗುತ್ತೆ, ಅಂದ್ರೆ ಫಂಕ್ಷನ್ಗಳು ಇರೋದೆಲ್ಲ ಕಡಿಮೆ ಆಗುತ್ತೆ, ಅವಾಗ ಒಂದು ಸ್ವಲ್ಪ ಮಾರ್ಕೆಟ್ ಡಲ್ ಇರುತ್ತೆ ಸರ್. ಅಂದ್ರೆ ಈ ಪಿತೃ ಮಾಸ ಅಂದ್ರೆ ಒಂದು ಸ್ವಲ್ಪ ಮಾರ್ಕೆಟ್ ಡಲ್ ಇರುತ್ತೆ, ಈ ಮುಸ್ಲಿಂ ರೂಪಾಸ್ ತಿಂಗಳಲ್ಲೂ ಒಂದು ಸ್ವಲ್ಪ ಮಾರ್ಕೆಟ್ ಡಲ್ ಇರುತ್ತೆ ಆ ಟೈಮಲ್ಲೆಲ್ಲ ಒಂದು ಸ್ವಲ್ಪ ಇದು. ಮತ್ತು ಚೌತಿ, ದೀಪಾವಳಿ, ರಕ್ಷಾಬಂಧನ ಅವಾಗೆಲ್ಲ ತುಂಬಾ ಡಿಮ್ಯಾಂಡ್ ನಮ್ಮ ಪೇಡಕ್ಕೆಲ್ಲ, ಬೇಸಿಗೆ ರಜೆಯಲ್ಲೆಲ್ಲ ತುಂಬಾ ಡಿಮ್ಯಾಂಡ್, ಅವಾಗ ನಮಗೆ ಮಾಡ್ಕೊಳ್ಳೋಕೆ ಆಗುದಿಲ್ಲ. ಈಗ ಎಷ್ಟೋ ಸರಿ ಹೇಳುವಂತದ್ದು, ಬ್ರ್ಯಾಂಡೆಡ್ ಉತ್ಪನ್ನಗಳು ಇರ್ತವೆ ಅಂತ ಇಟ್ಕೊಳ್ಳಿ ಬೇಕರಿಯಲ್ಲಿ, ಅದು ಧಾರವಾಡ ಪೇಡ ಅಂತ ಇರ್ಬೋದು ಅಥವಾ ಬೇರೆ ಬೇರೆ ಹೆಸರಿನಲ್ಲಿ ಇರ್ತವೆ, ಅಂತಹ ಪೇಡವನ್ನೇ ಬೇಕು ಅಂತ ಕೇಳ್ತಾರೋ ಅಥವಾ ನೀವು ಮಾಡಿರುವಂತಹ ಒಂದು ಪೇಡ, ಇದೊಂದು ಸ್ಥಳೀಯವಾಗಿ ಬೇಡಿಕೆಯಲ್ಲಿರುವಂತಹ ಒಂದು ಪೇಡ, ಇದನ್ನ ಮಾರಾಟ ಮಾಡುವಂತವ್ರು ಸೇಲ್ ಮಾಡ್ತಾರ ಹೇಗೆ? ಇಲ್ಲ, ಈಗ ನಮ್ಮ ಪೇಡ ಬಗ್ಗೆ ತಿಂದವ್ರಿಗೆ ಟೇಸ್ಟ್ ಗೊತ್ತಿದ್ದವ್ರೆ ನಮ್ಮ ಪೇಡ ಅದೇ ಪೇಡನೇ ಬೇಕಂತಾರೆ. ಈಗ ಅಂಗಡಿಯವರು ನಮ್ಮ ಪೇಡ ಖಾಲಿ ಆಗಿದ್ದಿದ್ರೆ ಅವ್ರ ಹತ್ರ ಬೇರೆ ಧಾರವಾಡ ಪೇಡ ಬೇರೆ ಬೇರೆ ಲೋಕಲ್ ಪೇಡ ಇದ್ರು ಇದು ತಗೊಂಡು ಹೋಗ್ರಿ ಅಂದ್ರೆ, ಇಲ್ಲ ಇಲ್ಲ ನಮ್ಗೆ ಆ ವೈಟ್ ಪೇಡನೇ ಬೇಕು, ಪ್ಯಾಕೆಟಿಂದ ಏಲಕ್ಕಿ ಸ್ಮೆಲ್ ಬರುತ್ತಲ್ಲ ಆ ಪೇಡನೇ ಬೇಕು ಅಂತೇಳಿ ತಗೊಂಡು ಹೋಗ್ತಾರೆ. ಆ ಪೇಡ ಬೇಡ ಅಂತೇಳಿ ಇಲ್ಲ ತರ್ಸ್ಕೊಡ್ರಿ ನಮ್ಗೆ ಅಂತ ಹೇಳ್ತಾರೆ, ಆ ಪೇಡ ತಗೊಂಡು ಹೋಗಲ್ಲ. ನಮ್ಮ ಪೇಡ ತಿಂದು ಟೇಸ್ಟ್ ಗೊತ್ತಿದ್ದವ್ರು ಯಾರು ನಮ್ಮ ಪೇಡ ಬಿಟ್ಟು ಬೇರೆ ಪೇಡ ತಗೊಳ್ಳಲ್ಲ ಸರ್. ನಮ್ಗೆ ಅದ್ರ ಬಗ್ಗೆ ಅಷ್ಟು ಸಂಪೂರ್ಣ ನಮಗೆ ಇದೆ ಸರ್, ನಮ್ಮ ಪೇಡದ ಬಗ್ಗೆ. ಒಂದು ಪೇಡ ತಿಂದ್ರೆ ಇನ್ನೊಂದು ತಿನ್ಬೇಕು ಅಂತ ಯಾಕೆ ಈಗ ಮನೆಗೆ ಯಾರು ಏನಾದ್ರು ಒಂದು ಕೆಲಸದವ್ರು ವ್ಯಕ್ತಿ ಅಂತೇಳಿ ಯಾರು ಬರ್ತಾರೆ, ಬಂದಾಗ ಸರ್ ಪೇಡ ತಿನ್ರಿ ಅಂದ್ರೆ ಬೇಡ ಅಂತಾರೆ, ಕೊಟ್ಟಿನ ತುಂಬಾ ಟೇಸ್ಟ್ ಇದೆಲ್ರಿ ಅಂತಾರೆ, ಅವಾಗ ಅವ್ರು ಒಂದು ಪೇಡ ತಿಂದು ಒಂದು ಪ್ಯಾಕೆಟ್ ಕೊಡಿ ಅಂತ ತಕೊಂಡು ಹೋಗ್ತಾರೆ ಸರ್ ಪೇಡಗಳೆಲ್ಲ. ಮನೆ ಬಂದರು ಯಾರು ನಾವು ಮಾಡ್ತಾ ಇರೋ ಟೈಮಲ್ಲಿ ಕೆಲಸ ಮಾಡ್ತಾ ಇರೋ ಟೈಮಲ್ಲಿ ಬಂದ್ರು ಇದೇನು ಕೇಳ್ತಾರೆ ಪೇಡ ಅಂತೇಳಿ ಕೊಡಿ ಒಂದೆರಡು ಪ್ಯಾಕೆಟ್ ಮೂರು ಪ್ಯಾಕೆಟ್ ಅಂತ ತಗೊಂಡು ಹೋಗ್ತಾರೆ. ನಂಬರ್ ಸೇವ್ ಮಾಡಿ ಇಟ್ಕೊಂಡು ಏನಾರು ಅವ್ರ ಮನೆ ಫಂಕ್ಷನ್ ಹೇಳಲ್ಲ ಆದ್ರೆ ಆರ್ಡರ್ ತಗೊಂತೀವಿ, ಮಾಡ್ಕೊಡ್ತೀವಿ ಸರ್ ನಾವು ಮದುವೆಗಳಿಗೆಲ್ಲ. ಈಗ ಎಷ್ಟು ಸರಿ ಹೇಳುವಂತದ್ದು ಇದೆ, ಒಂದು ಸ್ವಉದ್ಯೋಗವಾಗಿ ಟೈಲರಿಂಗ್ ಮಾಡುವಂತವ್ರು ಇರ್ಬೋದು ಅಥವಾ ಬೇರೆ ಬೇರೆ ಉದ್ಯೋಗವನ್ನು ಮಾಡುವಂತವ್ರು ಇರ್ತಾರೆ, ಒಂದು ಹಂತದಲ್ಲಿ ಸಾಕಪ್ಪ ಈ ಒಂದು ಸ್ವಉದ್ಯೋಗದ ಕಷ್ಟ ಆಗ್ತಾ ಇದೆ ಅಂತ ಅನಿಸಿದ್ದೀಯಾ ನಿಮಗೆ? ಇಲ್ಲ ಸರ್, ನನ್ನ ಕೆಲಸದಲ್ಲಿ ನಂಗೆ ಕಷ್ಟ ಅನಿಸ್ಲಿಲ್ಲ ಸರ್, ಅಂದ್ರೆ ನಾನು ಕಷ್ಟದಿಂದ ಬಂದವಳು, ಖುಷಿಯಿಂದ ಮಾಡ್ತಾ ಇದ್ದೀನಿ ಸರ್. ನನ್ನ ಕಷ್ಟದಿಂದಾನೆ ಬಂದಿದ್ದೀನಿ ಆ ಬಿಸ್ನೆಸ್ ಅನ್ನು ಮಾಡಿ, ಬಿಸ್ನೆಸ್ ನನ್ನ ಕೈಯಿಂದ ಆಗೋಷ್ಟು ದಿನ ನಾನು ನಿಲ್ಲಿಸಬಾರ್ದು ನಂದೊಂದು ಆಸಕ್ತಿ. ನಮ್ಮ ಮಕ್ಕಳೂ ಒಂದು ಟೈಮಲ್ಲಿ ಹೇಳಿದ್ರು, ಅಮ್ಮ ಬೇಡ ನೀ ಸಣ್ಣ ವಯಸ್ಸಿಂದ ಅಪ್ಪನ ಜೊತೆ ಕೆಲಸ ಮಾಡಿ ಬಂದವಳು, ಬಿಡು ನೀನು ಅಂದ್ರು, ಇಲ್ಲ ನನ್ನ ಕೈ ಕಾಲಿಗೆ ಶಕ್ತಿ ಇರೋಷ್ಟು ದಿನ ನಾ ಮಾಡ್ತೀನಿ, ಆಗುದಿಲ್ಲ ಅಂದಾಗ ಬಿಡುದ ಇಲ್ಲರೆ ಅದನ್ನು ಮುಂದುವರ್ಸ್ಕೊಂಡ್ ಮತ್ತೊಬ್ಬರು ವ್ಯಕ್ತಿಗೆ ಕೊಡುದ ಅಂತೇಳಿ ಕಡೆಗೆ ನಿರ್ಣಯ. ಈಗ ನನ್ನ ಕೈಯಿಂದ ಆದಷ್ಟು ದಿನ ನಾ ಮಾಡ್ತೀನಿ. ನಂಗೆ ಎಷ್ಟೇ ತ್ರಾಸಾಗಿ ಮಲಗಿದ್ರು ಒಂದಿನ ಮಾಡಿಲ್ಲ ಅಂದ್ರೆ ಅಯ್ಯೋ ದೇವ್ರೆ ನನ್ನ ಪೇಡ ಮಾಡಿಲ್ಲ, ನನ್ನ ಪೇಡ ಮಾಡಿಲ್ಲ, ಅದೇ ನಂಗೆ ಅಂಬಲ ಯೋಚನೆ. ಈಗ ಸ್ವಉದ್ಯೋಗ ಮಾಡುವವರಿಗೆ ನಿಮ್ಮ ಒಂದು ಸಲಹೆ ಏನು, ಈಗ ಏನ್ ಮಾಡಬೇಕು ಏನ್ ಮಾಡಬಾರ್ದು ಸ್ವಉದ್ಯೋಗ ಮಾಡುವುದು? ಸ್ವಉದ್ಯೋಗ ಅಂದ್ರೆ ಮಹಿಳೆಯರು ಅವ್ರವ್ರ ಕಾಲಲ್ಲಿ ಅವ್ರವ್ರು ನಿಲ್ಬೇಕು ಅನ್ನೋದು ನನ್ನ ಆಸಕ್ತಿ. ಯಾಕೆ ಕೇಳಿದ್ರೆ ಒಂದು ಒಳ್ಳೆ ಬೆಳವಣಿಗೆ ಇದ್ರಲ್ಲಿ ಎಲ್ಲ ಮಹಿಳೆಯರಿಗಾದ್ರು ನಾನು ಹೇಳೋದು ಇಷ್ಟೇ, ಸ್ವಂತ ನಮ್ಮ ಕಾಲಲ್ಲಿ ನಾವು ನಿಂತು ನಾವು ಒಂದು ಬಿಸ್ನೆಸ್ ಮಾಡ್ಬೇಕು ಅನ್ನೋದು, ಯಾರ ಕಾಲ್ ಕೆಳಗೆ ಹೋಗಿ ಯಾರೋ ಏನು ಹೇಳಿಸ್ಕೊಳ್ಳೋದು ಮಾಡೋದಕ್ಕಿಂತ ನಮ್ಮ ಉದ್ಯೋಗ ನಾವು ಮುಂದುವರ್ಸ್ಕೊಂಡು ಮಾಡೋದು, ಗಂಡನಿನ ಜೊತೆ ಸೇರ್ಕೊಂಡು ಮಾಡ್ಕೊಂಡು ಬಂದ ಬಿಸ್ನೆಸ್ ಆದ್ರೂ ಆಯ್ತು, ಇಲ್ಲ ಅವ್ರು ಸ್ವಂತ ಈಗ ಮಾಡ್ಬೇಕು ಅನ್ನೋದಿದ್ರು ಅವ್ರು ಸ್ವಂತ ಮಾಡ್ಕೊಂಡು ಹೋಗ್ಬೇಕು ಅನ್ನೋದು ನಂದೊಂದು ಹೆಮ್ಮೆಯಿಂದ. ಒಳ್ಳೆಯ ಮಾತನ್ನು ಹೇಳಿರಿ ದೀಪಾ ಸುಬ್ರಹ್ಮಣ್ಯ ಭಟ್ ಅವರೇ. ಸ್ವಉದ್ಯೋಗವಾಗಿ ದೂಧ್ ಪೇಡ ತಯಾರಿ ಮತ್ತು ಮಾರುಕಟ್ಟೆಯ ಅನುಭವವನ್ನು ನಮ್ಮ ಕೇಳುವರ ಜೊತೆ ಹಂಚಿಕೊಂಡಿದ್ದೀರಿ, ತುಂಬಾ ಸಂತೋಷ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು ಸರ್, ನಮಸ್ಕಾರ. ಇಂದಿನ ಮಹಿಳಾ ವಾಣಿಯಲ್ಲಿ ಕೇಳಿದಿರಿ ಸ್ವ ಉದ್ಯೋಗವಾಗಿ ದೂಧ್ ಪೇಡ ತಯಾರಿಕೆ ಹಾಗೂ ಮಾರಾಟದ ಅನುಭವವನ್ನು ಹಂಚಿಕೊಂಡವರು ಹೊನ್ನಾವರ ತಾಲೂಕು ಕಡ್ಲೆಯ ದೀಪಾ ಸುಬ್ರಹ್ಮಣ್ಯ ಭಟ್. ಇವರನ್ನ ಸಂದರ್ಶಿಸಿದವರು ಟಿಎಸ್ ಪ್ರಸಾದ್. ಮಹಿಳಾ ವಾಣಿ. ಪಾಕ್ಷಿಕ ಗ್ರಾಮೀಣ ಮಹಿಳಾ ಕಾರ್ಯಕ್ರಮ ಕೇಳಿದಿರಿ. ಈಗ ಕೇಳಿ ಆಹಾರದಿಂದ ಆರೋಗ್ಯ, ಸ್ವಸ್ಥ ಜೀವನಕ್ಕೆ ಪೂರಕ ಸಲಹೆಗಳು. ಆಹಾರದಿಂದ ಆರೋಗ್ಯ, ಸ್ವಸ್ಥ ಜೀವನಕ್ಕೆ ಪೂರಕ ಸಲಹೆಗಳು. ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ ಎನ್ನುವಂತಹದ್ದು ಒಂದು ಗಾದೆ ಮಾತು. ಹಣ ಗಳಿಸುವುದಕ್ಕೆ ತನ್ನೆಲ್ಲ ಆರೋಗ್ಯವನ್ನು ತ್ಯಾಗ ಮಾಡುವಂತಹ ಮನುಷ್ಯ ಆನಂತರ ಆರೋಗ್ಯ ಮರಳಿ ಪಡೆಯುವುದಕ್ಕೆ ಗಳಿಸಿರುವಂತಹ ಎಲ್ಲ ಹಣವನ್ನು ಖರ್ಚು ಮಾಡಿದರೂ ಮತ್ತೆ ಆರೋಗ್ಯ ಲಭಿಸದು. ಹೀಗೆ ಆಗದ ಹಾಗೆ ಎಚ್ಚರವನ್ನು ವಹಿಸಬೇಕಾಗ್ತದೆ. ಹಣದಿಂದ ಆರೋಗ್ಯ, ಪಚನ ಶಕ್ತಿ, ನಿದ್ದೆ, ಜ್ಞಾನ, ಶಾಂತಿ, ಸತ್ಯ ಇವುಗಳಲ್ಲಿ ಯಾವುದನ್ನು ಕೂಡ ಕೊಂಡುಕೊಳ್ಳುವುದಕ್ಕಾಗುವುದಿಲ್ಲ. ತುಳಿದು ಬದುಕುವುದಕ್ಕಿಂತ ತಿಳಿದು ಬದುಕುವುದು ಮುಖ್ಯ. ತುಳಿದು ಬದುಕಿದವರು ಬಹುಬೇಗನೆ ಅಳಿಯುತ್ತಾರೆ, ತಿಳಿದು ಬದುಕಿದವರು ಅಳಿದ ಮೇಲೂ ಉಳಿಯುತ್ತಾರೆ ಎನ್ನುವುದನ್ನ ನಾವು ಮರೆಯಬಾರದು. ಗರಿಕೆ ಅಥವಾ ದೂರುವೆ, ನಮ್ಮ ದೈನಂದಿನ ಜೀವನದಲ್ಲಿ ಇದನ್ನ ಹೆಚ್ಚಾಗಿ ಬಳಸ್ತಾ ಇದ್ರು. ಪ್ರತಿನಿತ್ಯ ಒಂದು ಗ್ಲಾಸ್ ಗರಿಕೆ ಹುಲ್ಲಿನ ರಸವನ್ನು ಕುಡಿಯುವುದರಿಂದ ದೇಹದ ಎಷ್ಟೋ ತೊಂದರೆಗಳನ್ನ ನಾವು ವಾಸಿ ಮಾಡಿಕೊಳ್ಳಬಹುದು. ಇದರಲ್ಲಿರುವ ಹರಿತು ಅಥವಾ ಕ್ಲೋರೋಫಿಲ್ ಎನ್ನುವಂತಹ ಅಂಶವು ಜೀವಶಕ್ತಿಯಿಂದ ತುಂಬಿದೆ ಮತ್ತು ಶರೀರದ ಯಾವ ಭಾಗದಲ್ಲಿಯೇ ಆಗಲಿ ಕೊಳೆತ ಪ್ರಾರಂಭವಾದರೆ ಅಥವಾ ಡಿಜನರೇಷನ್ ಆರಂಭವಾದರೆ ಅದನ್ನು ಕ್ಲೋರೋಫಿಲ್ ತಡೆದು ಶಾರೀರಿಕ ಸ್ವಸ್ಥ ಗುಣಗಳ ಪುನರುಜ್ಜೀವನಕ್ಕೆ ಸಹಕಾರಿಯಾಗ್ತದೆ. ಗರಿಕೆಯ ಹುಲ್ಲಿನ ಪಿಎಚ್ ಅಂಶವು 7.3 ನಮ್ಮ ದೇಹದಲ್ಲಿನ ಪಿಎಚ್ ಅಂಶದಷ್ಟೇ ಇರುವುದಾಗಿದೆ. ಹೀಗಾಗಿ ಇದು ಹಸಿರು ರಕ್ತವೆಂದೇ ಕರೆಯಲ್ಪಡುತ್ತದೆ. ಇದು ನಮ್ಮ ರಕ್ತದಲ್ಲಿ ಸುಲಭವಾಗಿ ಹೊಂದಿಕೊಳ್ಳುವುದಕ್ಕೆ ಅನುಕೂಲವಾಗ್ತದೆ. ರಕ್ತಹೀನತೆಗೆ ತುಂಬಾ ಉಪಯುಕ್ತವಾದಂತಹ ವಸ್ತು ಇದು. ವಿವಿಧ ರೀತಿಯ ಅಲರ್ಜಿಗಳಿಗೆ ತುಂಬಾ ಅನುಕೂಲಕರ. ರಕ್ತದ ಒತ್ತಡವನ್ನು ನಿಯಂತ್ರಿಸುತ್ತದೆ, ರಕ್ತ ಶುದ್ಧಿ ಮಾಡುತ್ತದೆ, ಹೈಪರ್ ಎಸಿಡಿಟಿಯನ್ನ ಕಡಿಮೆ ಮಾಡುತ್ತದೆ, ನರಗಳ ನಿಶಕ್ತಿಯನ್ನ ನಿವಾರಿಸುತ್ತದೆ. ಹೃದಯ ತೊಂದರೆಗಳಿಗೆ ತುಂಬಾ ಒಳ್ಳೆಯದು, ಮೂತ್ರಕೋಶದ ತೊಂದರೆಗಳಿಗೆ ತುಂಬಾ ಒಳ್ಳೆಯದು, ಸ್ತ್ರೀಯರ ಮಾಸಿಕ ತೊಂದರೆಗಳಿಗೆ ಇದರ ಸೇವನೆ ಬಹಳಷ್ಟು ಅನುಕೂಲಕರ. ಸ್ಥೂಲಕಾಯ ಕಡಿಮೆ ಮಾಡುವುದಕ್ಕೆ ಇದನ್ನು ಉಪಯೋಗಿಸಬಹುದು. ಇವಿಷ್ಟೇ ಅಲ್ಲದೆ ಹಲವಾರು ಆರೋಗ್ಯ ಸಮಸ್ಯೆಗಳಲ್ಲಿಯೂ ಕೂಡ ಗರಿಕೆಯನ್ನ ಬಳಸಿಕೊಳ್ಳಬಹುದು. ವೈಜ್ಞಾನಿಕವಾಗಿ ಸೆಂಟಿಲ್ಲಾ ಏಸಿಯಾಟಿಕಾ ಎಂದು ಹೆಸರಿನಿಂದ ಕರೆಯಲ್ಪಡುವಂತಹ ಒಂದೆಲಗದಲ್ಲಿ ಬೆಕೋಸೈಡ್ ಎ ಮತ್ತು ಬಿ ರಾಸಾಯನಿಕ ಇರುವುದರಿಂದ ಇದು ಮೆದುಳಿನಲ್ಲಿರುವ ನೆನಪಿನ ಶಕ್ತಿಗೆ ಸಂಬಂಧಿಸಿದ ಜೀವಕೋಶಗಳಿಗೆ ಪುನಶ್ಚೇತನವನ್ನ ನೀಡುತ್ತದೆ. ಚಿಕ್ಕ ಮಕ್ಕಳು ಪ್ರತಿನಿತ್ಯ ಬೆಳಿಗ್ಗೆ ಒಂದೆಲಗದ ಎಲೆಯನ್ನ ಹಾಗೆಯೇ ಹಸಿದ ಹೊಟ್ಟೆಯಲ್ಲಿ ಸೇವಿಸುತ್ತಾ ಬರುವುದರಿಂದ ಜ್ಞಾಪಕ ಶಕ್ತಿ ಹೆಚ್ಚಾಗ್ತದೆ. ಪರೀಕ್ಷೆಯ ಸಮಯದಲ್ಲಿ ಇದರ ಸೇವನೆ ಸಹಕಾರಿ. ಕೆಮ್ಮು ಉಸಿರಾಟದ ತೊಂದರೆ ಇರುವವರು ಇದರ ರಸವನ್ನು ಜೇನುತುಪ್ಪದೊಂದಿಗೆ ಬೆರೆಸಿ ಸೇವಿಸಿದರೆ ಸಮಸ್ಯೆಯು ಬೇಗನೆ ನಿಯಂತ್ರಣಕ್ಕೆ ಬರುತ್ತದೆ. ನಿದ್ರಾಹೀನತೆ ಸಮಸ್ಯೆಯನ್ನು ಕಡಿಮೆ ಮಾಡುವಲ್ಲಿ ಒಂದೆಲಗು ಬಹಳ ಸಹಕಾರಿ. ಒಂದೆಲಗದ ತೈಲವನ್ನು ತಯಾರಿಸಿ ಉಪಯೋಗಿಸಬಹುದು. ನರದೌರ್ಬಲ್ಯ, ಆತಂಕ, ಒತ್ತಡ ಮತ್ತು ಸಾಮಾನ್ಯ ತಲೆನೋವು ಗುಣವಾಗುವುದಕ್ಕೆ ಒಂದೆಲಗದ ಕಷಾಯ ಸಹಕಾರಿಯಾಗುತ್ತದೆ. ಉರಿಮೂತ್ರದ ಸಮಸ್ಯೆಯನ್ನು ಕಡಿಮೆ ಮಾಡಲು 1 ಕಪ್ ಎಳನೀರಿಗೆ 4 ಚಮಚ ಒಂದೆಲಗದ ರಸ, 1/2 ಚಮಚ ಕೊತ್ತಂಬರಿ ಬೀಜದ ಹುಡಿ ಇವುಗಳನ್ನು ಬೆರೆಸಿ ಕುಡಿಯುವುದು ಒಳ್ಳೆಯದು. ಮಲಬದ್ಧತೆ ಸಮಸ್ಯೆ ಇದ್ದಲ್ಲಿ ಒಂದೆಲಗುವನ್ನು ಆಹಾರದಲ್ಲಿ ಹೆಚ್ಚು ಉಪಯೋಗಿಸುವುದು ಒಳ್ಳೆಯದು. ಬಾಣಂತಿಯರಿಗೆ ಒಂದೆಲಗುವನ್ನು ಒಣಗಿಸಿ ಪುಡಿ ಮಾಡಿ ಇಟ್ಕೊಂಡು ಅದನ್ನು ಜೀರಿಗೆ ಪುಡಿಯೊಂದಿಗೆ ಹಾಲಿನಲ್ಲಿ ಬೆರೆಸಿ ಸೇವಿಸುವುದಕ್ಕೆ ಕೊಡುವುದರಿಂದ ಎದೆ ಹಾಲು ಹೆಚ್ಚಾಗ್ತದೆ. ಕೂದಲಿನ ಆರೋಗ್ಯಕ್ಕೆ ಒಂದೆಲಗದ ಎಣ್ಣೆ ಪರಿಣಾಮಕಾರಿಯಾಗಿದೆ. ಬಲಯುತವಾದಂತಹ ಸೌಂದರ್ಯಯುತವಾದ ಕೂದಲನ್ನು ಒಂದೆಲಗದ ಬಳಕೆಯಿಂದ ಸಾಧ್ಯವಾಗಿಸಬಹುದು. ಕಡಿಮೆಯಾಗಲಾರದ ಸೋರಿಯಾಸಸ್ ಅನ್ನು ಕಡಿಮೆ ಮಾಡುವಲ್ಲಿ ಒಂದೆಲಗು ಸಹಕಾರಿ. ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನ ಇದು ಹೆಚ್ಚಿಸುತ್ತದೆ. ಆಹಾರದಿಂದ ಆರೋಗ್ಯ ಕಾರ್ಯಕ್ರಮ ಕೇಳಿದಿರಿ. ಮೂಲ ಲೇಖನ ಡಾಕ್ಟರ್ ವೆಂಕಟರಮಣ ಹೆಗಡೆ ಶಿರಸಿ. ಪ್ರಸ್ತುತಿ ಡಿಎಸ್ ಪ್ರಸಾದ್. इधर हम बोल रहे हैं तेरे बीजू का पुतला बोल रहे पक्षियों से तो हम खेत को बचा लेते हैं पर इन घातक रसायनों से कैसे बचाने मतलब देख बेटा तू जो ये अंधाधुंध रसायन मिलाता है ना मिट्टी की सेहत बिगड़ने लगी है और जब माटी ही कमजोर पड़ जाएगी तो उपज कैसे सेहतमंद होगी हाँ? अरे पहले ऐसा नहीं था पूछना अपने बड़े बुजुर्गों से कैसे फसल लहलाती थी शुद्धता झलकती थी माटी भी तंदुरुस्त और लोग पहली वाली बात कहा पर हम तो सभी डाले सब नहीं

ಪೂಜೆ ಮಾಡರನ ಚಂದ ಮಾಡ್ಯಾರ ಚಂದ ಮಾಡ್ಯಾರ ಏನ ಚಂದ ಶಿವಪುರು ಹಿರಿಯರ ಬಂದ ಮಾಡ್ಯಾರ ಏನ ಚಂದ ಶಿವಪುರು ಹಿರಿಯರ ಬಂದ ಕೊಡತಿ ಕಂದಗ ಮಲಿ ಕೊಡತಿ ಹಿಂಗ